ಹೊಸ ನಾಯಕನ ಆಯ್ಕೆ. ಕಾಂಗ್ರೆಸ್ ವಲಯದಲ್ಲಿ ಬಿರುಸಿನ ರಾಜಕೀಯ ಚಟುವಟಿಕೆ. ಸಿಬಿಐ ನೂತನ ನಿರ್ದೇಶಕರಾಗಿ ಡಿಜಿಪಿ ಪ್ರವೀಣ್ ಸೂದ್ ನೇಮಕ. ಐಸಿಎಸ್ಇ 10 ಮತ್ತು 12ನೇ ತರಗತಿ ಫಲಿತಾಂಶ ಪ್ರಕಟ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕಲಬುರಗಿ ಸಮಯ 6:50. ಕಾರ್ಯಕ್ರಮ ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಿತ್ಯಮೇಘ ಸಂದೇಶ, ನಂತರ ರೂಪಕ ಕೊಟ್ಟಿಗೆ ಗೊಬ್ಬರ, ರಚನೆ ಮತ್ತು ಪ್ರಸ್ತುತಿ ಸೋಮಶೇಖರ್ ಯಸ್ರೂಲಿ, ಕೊನೆಯಲ್ಲಿ ಬ್ಯಾಹಟ್ಟಿಯ ಹನುಮಂತಗೌಡ ವೀರಣ್ಣಗೌಡ ಮೇಲಿನಮನಿ ಅವರಿಂದ ಜಗ್ಗಲಿಗೆ ವಾದನ ಕೇಳಲಿದ್ದೀರಿ. ಮೊದಲಿಗೆ ಕೆಲವು ಜಾಹೀರಾತುಗಳು. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀರಾಕಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿವರೆಗೂ ಉಚಿತ ವಸತಿ ಹಾಗೂ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶದ ಸಮಯ ಬೆಳಗ್ಗೆ 9:30-12:00. ಭೇಟಿ ನೀಡಿ ಶ್ರೀರಾಕಂ ಸ್ಕೂಲ್ ಫಾರ್ ದಿ ಬ್ಲೈಂಡ್, 421/I ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ, ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 0800-2521-5253, 0800-2521-5253. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀ ಕ್ಷೇತ್ರದ ಶ್ರೀ ಗುರು ಪರದೇಶಿ ಕೇಂದ್ರ ಸ್ವಾಮೀಜಿಯವರ ಅನಾಥಾಲಯ ಮತ್ತು ಅನಾಥ ಮಕ್ಕಳ ಕುಟೀರದಲ್ಲಿ 1ರಿಂದ PUC ವರೆಗೆ ವಿದ್ಯಾಭ್ಯಾಸ ಮಾಡಲು ಉಚಿತ ಶಿಕ್ಷಣ ಹಾಗೂ ಊಟ ವಸತಿ ವ್ಯವಸ್ಥೆ ಇದೆ. ಬಡತನದ ಹಿನ್ನೆಲೆಯ ಪೋಷಕರು ಮಕ್ಕಳನ್ನು ಸೇರಿಸಲು ಸಂಪರ್ಕಿಸಿ 9972622390 ಅಥವಾ 9845450395. ಈಗ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕೊಳಗ ಮಳೆಯಾಗುವಂತಹ ಸಾಧ್ಯತೆಗಳು 10% ಅನ್ನುವಂತಹ ಸೂಚನೆ ಅದ. ಅಂದ್ರ ಎಲ್ಲ ಜಿಲ್ಲೆಗಳಲ್ಲಿ ಬಹುತೇಕ ಒಣ ವಾತಾವರಣ ಇರಬಹುದಾಗದ, ಅದು ಶುಭ್ರವಾದಂತಹ ಬಿಸಿಲಿನ ವಾತಾವರಣ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಈಗ ರೂಪಕ ಕೊಟ್ಟಿಗೆ ಗೊಬ್ಬರ, ರಚನೆ ಮತ್ತು ಪ್ರಸ್ತುತಿ ಸೋಮಶೇಖರ್ ಯಸ್ರೂಲಿ. ಕೊಟ್ಟಿಗೆ ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು, ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು. ಕೊಟ್ಟಿಗೆ ಗೊಬ್ಬರ ಕುರಿತ ತಾಂತ್ರಿಕ ಮಾಹಿತಿಯ ರೂಪಕ ಕೊಟ್ಟಿಗೆ ಗೊಬ್ಬರ. ಕಡಿತ ಗೊಬ್ಬರವು ಭೂಮಿಗೆ ಬಂಗಾರ, ತಿಳಿ ನೀನು ರೈತ ತಿಳಿ ನೀನು. ಕಡಿತ ಗೊಬ್ಬರವು ಭೂಮಿಗೆ ಬಂಗಾರ, ತಿಳಿ ನೀನು ರೈತ ತಿಳಿ ನೀನು. ಹಾಕು ನೀ ತಿಪ್ಪೆ ಗೊಬ್ಬರ, ಹಾಕು ನೀ ತಿಪ್ಪೆ ಗೊಬ್ಬರ, ಹೊಲ ತುಂಬ ಬೆಳಿ ನೋಡು ಬಂಗಾರ, ಹೊಲ ತುಂಬ ಬೆಳಿ ನೋಡು ಬಂಗಾರ. ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು. ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು. ಕೇಳಿ ರೂಪಕ ಕೊಟ್ಟಿಗೆ ಗೊಬ್ಬರ. ಚೆಂದಾಗಿ ಕಡಿಯಲು ಬಿಡಬೇಕು. ಗುಂಡಪ್ಪ ಈಗ ಎದ್ದನ? ಎದ್ದು ಬಹಳ ತಪ್ಪ. ಹೌದಾ? ನಿಮ್ ಸಣವ ಊರಾಗಿಲ್ಲಲ್ಲ, ಹಂಗಾಗಿ ಹಿಂಡಿ ಕಸ ಮಾಡಿ ತಿಪ್ಪಿಗೆ ಚೆಲ್ ಬರ್ಬೇಕ, ಅದಕ್ಕ ಲಗೂನೇ ಎದ್ದೆ. ನಿಂದ ಹಿಂಡಿ ಕಸ ಆದನ? ಇಲ್ಲೋಪ, ನಿನ್ನಿಲಿಂದ ಮಲ್ಲಿ ತಾನ ಹಿಂಡಿ ಕಸ ಮಾಡ್ತೀನಿ ಅಂತ ಜಗಳ ಮಾಡಿ ಆಕಿನ ಮಾಡಕ್ ಹತ್ತಾಳ. ಹಿಂಡಿ ಕಸ ಸಲುವಾಗಿ ಜಗಳನ? ಆಕಿಗೇನಾಯ್ತಪ್ಪ? ಅದೊಂದು ದೊಡ್ಡ ಕಥಿನ ಅದ. ಹಿಂಗ ಮೊನ್ನೆ ಆಕಿ ಈ ಹೆಣ್ಮಕ್ಳು ಸ್ವಸಹಾಯ ಸಂಘ ಮಾಡ್ಯಾರಲ್ಲ, ಅವ್ರು ಕೂಡ ಕೂಡಿ ಯಾವ್ದೋ ಟ್ರೈನಿಂಗ್ ಹೋಗಿನಿ ಅಂದ್ಲು. ಹೋಗಿ ಬಾ ಅಂದೆ. ಟ್ರೈನಿಂಗ್ ನಾಗ ಹೆಂಡಿ ಗೊಬ್ಬರ ಕೊಟ್ಟಿಯಾಗ ಹೆಂಗ್ ಕೂಡಿ ಹಾಕ್ಬೇಕು, ತಿಪ್ಪ್ಯಾಗ ಹೆಂಗ್ ಹಾಕ್ಬೇಕು, ತಿಪ್ಪಿ ಹೆಂಗ್ ಇರ್ಬೇಕು, ಹೊಲಕ್ಕ ಹೆಂಗ ಹಾಕ್ಬೇಕು ಅಂತ ಹೇಳಿ 3 ದಿವಸ ಆ ತರಬೇತಿ ಕೇಂದ್ರ ಐತಲ್ಲ ಅಲ್ಲೇ ಕಲ್ತ ಬಂದಾಳ. ಒಂದು ಕ್ಯಾಸೆಟ್ನು ತಂದಾಳೇನಪ್ಪ. ಇವತ್ತ ಹುಣ್ಣಿಮೆ ಐತಲ್ಲ, ಸಂಜೆಗೆ ಎಲ್ಲಾ ಮಂದಿನೂ ಕೂಡಿಸಿ ಬಸವಣ್ಣನ ಗುಡ್ಯಾಗ ಕ್ಯಾಸೆಟ್ ಹಾಕೈಕೆ ಅದಳ. ಮತ್ತ ನೀನು ಬಾ ಅಲ್ಲ. ನಾನು ಬರ್ತೀನಪ್ಪ, ಸಂಜೆ ಮುಂದೆ ಅಲ್ಲೇ ಗುಡ್ಯಾಗ ಕೂಡೋಣಂತ. ಬರೋಬ್ಬರಿ ಆಕೈತಿ. ಬೇಕು ಅಂದ ಹೊಲಕ ಬಂಗಾರದಂಥ ಬೆಳಿ ಬೆಳಿಯುದಕ, ತಿಪ್ಪಿ ಗೊಬ್ಬರ ಬೇಕು ಅಂದ ಹೊಲಕ ಬಂಗಾರದಂಥ ಬೆಳಿ ಬೆಳಿಯುದಕ. ಹೋಲಕ ಹೊಲಕ ಬಂಗಾರದಂಥ ಬೆಳಿ ಬೆಳಿಯುದಕ ಬಂಗಾರದಂಥ ಬೆಳಿ ಬೆಳಿಯುದಕ ಬಂಗಾರದಂಥ ಬೆಳಿ ಬೆಳಿಯುದಕ. ರೈತ ಬಾಂಧವರೇ, ರೈತ ಮಹಿಳೆಯರೇ, ತಮಗೆಲ್ಲ ನಮಸ್ಕಾರ. ನಾವು ಪ್ರತಿ ಹುಣ್ಣಿಮೆ ದಿವಸ ಒಕ್ಕಲತನಕ್ಕೆ ಸಂಬಂಧಿಸಿದಂತ ಒಂದು ವಿಷಯದ ಮ್ಯಾಗ ಚರ್ಚಾ ಮಾಡೋದು ನಿಮ್ಗೆಲ್ಲ ಗೊತ್ತಾಯ್ತಿ. ಇವತ್ತಿನ ಚರ್ಚಾ ಶುರು ಮಾಡೋದಕ್ಕಿಂತ ಮೊದಲ ಇವತ್ತಿನ ಚರ್ಚಾಕ್ಕೆ ಇಟ್ಟುಕೊಂಡ ವಿಷಯದ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ. ಹೋದ್ವಾರ ನಮ್ಮ ಸ್ವಸಹಾಯ ಗುಂಪಿನ ವತಿಯಿಂದ ನಾನು ಮತ್ತ ಸುನ್ನಕ್ಕ ಧಾರವಾಡದ ಶಿವಣ್ಣ ಅವರ ಸಂಸ್ಥಾಕ ತರಬೇತಿಗೆ ಹೋಗಿದ್ವಿ. ಹೆಂಡಿ ಗೊಬ್ಬರ ಎಷ್ಟು ಮುಖ್ಯ, ಅದನ್ನ ನಾವು ಅಲಕ್ಷ್ಯ ಮಾಡಿ ಹಾಳು ಹ್ಯಾಂಗ್ ಮಾಡ್ತೀವಿ, ಅದನ್ನ ಸರಿಯಾಗಿ ಪರಿಣಾಮಕಾರಿಯಾಗಿ ಹ್ಯಾಂಗ್ ಉಪಯೋಗ ಮಾಡಬೇಕು, ಅದರಿಂದ ಏನೇನು ಲಾಭ ಅದಾವ ಅನ್ನೋದನ್ನ ಬಹಳ ಚಂದಾಗಿ ಮನಸ್ಸಿಗೆ ತಟ್ಟು ಹಂಗ ಅಲ್ಲಿ ತರಬೇತಿ ಕೊಟ್ರು. ಇದ್ರ ಮ್ಯಾಗ ಒಂದು ಕ್ಯಾಸೆಟ್ನು ಬಿಡುಗಡೆ ಮಾಡ್ಯಾರ. ಅದು ನಮಗೊಂದು ಇರ್ಲಿ ಅಂತ ತಗೊಂಡು ಬಂದಿನಿ. ಇವತ್ತ ಆ ಸಂಸ್ಥಾದ ಸದಸ್ಯರು ಬಂದಾರ. ಕ್ಯಾಸೆಟ್ ಕೇಳ್ಕೊಂತಾಗ್ಲಿ, ಅವರು ಕೂಡ ಚರ್ಚಾ ಮಾಡ್ಕೊಂತಾಗ್ಲಿ, ಈ ಹೆಂಡಿ ಗೊಬ್ಬರದ ಸಮಸ್ಯೆ ಬಗ್ಗೆ ಪೂರಾ ವಿಚಾರ ಮುಗಿಸೇ ಬಿಡೋಣ ಅಂತ ನಾವೆಲ್ಲ ಸಂಘದವರು ಅನ್ಕೊಂಡಿವಿ. ಅದನ್ನ ಈಗ ಕೇಳಿ ಚರ್ಚಾ ಮಾಡೋಣಂತೆ. ಇವತ್ತ ಶ್ರೀ ಶಿವಣ್ಣ ಅವರು ಮತ್ತ ಶ್ರೀ ಶೇಖರಣ್ಣ ಅವರು ಬಂದಾರ, ಮತ್ತ ನಮ್ಮ ಸಂಘದವರು ಬಂದಾರ. ಅವರಿಗೆ ಬೇವೂರಿನ ಎಲ್ಲಾ ರೈತರ ಪರವಾಗಿ ಸ್ವಾಗತ ಮಾಡ್ತೀನಿ, ಮತ್ತ ಚರ್ಚಾ ಶುರು ಮಾಡ್ರಿ ಅಂತ ಅವರನ್ನ ನಾನು ಕೇಳ್ಕೊತೀನಿ. ನಾನು ನಿಮ್ಮವನ. ನಾವು ಇಲ್ಲಿ ಹ್ಯಾಂಗ ನಮ್ಮ ಕೊಟ್ಟಿಗೆ ಗೊಬ್ಬರ ಸಂಗ್ರಹ ಮಾಡ್ತೀವಿ, ಮುಂದ್ ಹ್ಯಾಂಗ್ ಒಯ್ದು ತಿಪ್ಪ್ಯಾಗ ಹಾಕ್ತಿವಿ, ಹೊಲಕ್ ಹ್ಯಾಂಗ್ ಹಾಕ್ತಿವಿ ಅನ್ನೋದು ಪೂರಾ ನನಗೆ ಗೊತ್ತದ. ಇದರಾಗ ನಾವು ಏನ್ ಮಾಡಬೇಕು, ಹ್ಯಾಂಗ್ ಮಾಡಬೇಕು, ಏನ್ ಮಾಡಬಾರದು ಅಂತ ತಿಳ್ಕೊಂಡ್ರ ಸಾಕು. ಶಿವಣ್ಣವ್ರ, ಇವರಿಗೆ ಆ ಹೆಂಡಿ ಗೊಬ್ಬರ ಹಾಕೋದ್ರಿಂದ ಇರು ಲಾಭದ ಬಗ್ಗೆನೂ ಹೇಳ್ಬೇಕು ನೋಡ್ರಿ. ನಮಗದು ಬಹಳ ಮುಖ್ಯದ. ಈ ಸರ್ಕಾರಿ ಗೊಬ್ಬರದ ಮ್ಯಾಗ ರೊಕ್ಕ ಹಾಕಿ ಹಾಕಿ ಹಾಕಿ ತಲೆ ಚಿಟ್ ಅಂದ್ ಹೋಗೈತಿ. ಈ ಗೊಬ್ಬರದ ಲಾಭದ ಬಗ್ಗೆ ನಮ್ಮ ಶೇಖರಣ್ಣ ಅವರು ಹೇಳ್ತಾರ, ಹೌದಿಲ್ರಿ ಶೇಖರಣ್ಣ? ನಾ ಹೇಳ್ತೀನಿ ತಗೋರಿ. ಈಗ ನೋಡ್ರಿ, ಕೊಟ್ಟಿಗ್ಯಾಗ ದನ ಕಟ್ಟಿರ್ತೀವಿ, ರಾತ್ರಿ ಕಟ್ಟಿ ಮೇವು ಹಾಕಿ ಬಂದ್ರ ಮುಂಜಾನೆ ಶಗಣಿ ಬೆಳೆಯಕ್ ಹೋಕ್ಯವ್. ಶಗಣಿ ಬೆಳೆಯೋದಕ್ಕಿಂತ ಮೊದ್ಲ ಅಮ್ಮ ಕುಳ್ಳು ಹಚ್ಚಾಕ ಗಟ್ಟನ ಶಗಣಿ ತೆಗೆದಿರ್ತಾಳ. ಆಕಳ ಶಗಣಿಯಿಂದ ದೇವರ ಮನಿ ಸಾರಸ್ತಾಳ. ಅಲ್ಲಿಟು ಇಲ್ಲಿಟು ಬಿದ್ದ ಶಗಣಿ, ಹಸಿ ಹುಲ್ಲು, ದಂಟು, ಕೋಲಿ, ಮನೆಯಾಗ ಚೆಲ್ಲಿದ ಬೂದಿ ಓಟು ಕೂಡಿಸಿಕೊಂಡು ಹರಕ ಪುಟ್ಟ್ಯಾಗ ತುಂಬಿಕೊಂಡು ರಸ್ತಾದ ಮಗಲಿನ ತಿಪ್ಪ್ಯಾಗ ದೂರ ನಿಂತು ಚೆಲ್ಲಿ ಬರ್ತೀವಿ. ದನಗಳ ಮೂತ್ರಂತೂ ತುಂಬಿ ತಿಪ್ಪ್ಯಾಗ ಹಾಕುದಕ್ಕ ನಾವು ಮನಸ್ಸು ಮಾಡುದ ಇಲ್ಲ. ಆದ್ರ ಆ ಮೂತ್ರನ ಒಂದು ಸೋರು ಬಕೆಟ್ನಾಗ ಇಲ್ಲ ತೂತು ಬಿದ್ದ ಬಿಂದಿಗ್ಯಾಗ ತುಂಬಿ ಗಟಾರಕ್ಕೆ ಚೆಲ್ಲಿ ಬಿಡ್ತೀವಿ. ನೀವು ಹೇಳೋದು ಅಗದಿ ಖರೆ ಅದ ನೋಡ್ರಿ. ಹಿಂಗ್ ಮಾಡೋದು ತಪ್ಪಂತೀರಣ್ಣ? ಮತ್ತೇನ್ ಮಾಡ್ಬೇಕು ಹೇಳ್ರಲ್ಲ. ಹೆಂಡಿ ಗೊಬ್ಬರ ಬಹಳ ಮುಖ್ಯವಾದಂತಹ ಗೊಬ್ಬರ, ಅದ್ಭುತವಾದಂತಹ ಗೊಬ್ಬರ. ರಾತ್ರಿ ದನಕ್ಕೆ ಮೇವು ಹಾಕಿ ಬರೋ ಮುಂದ ದನ ತಿಂದು ಬಿಟ್ಟು ಹುಲ್ಲಿನ ಕಡ್ಡಿ, ಬೇರು, ದಂಟು, ಹೊಲಸು ಹೊಟ್ಟು ಇವನ್ನೆಲ್ಲ ದನ ಮೂತ್ರ ಮಾಡುವ ಜಾಗದಾಗೆಲ್ಲ ಚೆಲ್ಲಬೇಕು. ಇದರಿಂದ ಏನಾಗ್ತದಂದ್ರಿ? ಹಿಂಗ್ ಮಾಡೋದ್ರಿಂದ ದನಗಳ ಮೂತ್ರ ಅಕಡಿ ಇಕಡಿ ಹರಿದಾಡಿ ಹಾಳಾಗುದಿಲ್ಲ. ಬದಲಿಗೆ ಈಗ ಹೇಳಿದ್ನಲ್ಲ, ಹುಲ್ಲು ಹೊಟ್ಟು ಎಲ್ಲ ಆದ್ರೂ ಕೂಡ ಕೂಡಿ ಹಿಂಗ್ ಹೊಕ್ಕೈತಿ. ದನದ ಮೂತ್ರದಾಗ ಬಹಳಷ್ಟು ಪೋಷಕಾಂಶಗಳು ಇರ್ತಾವೇನ್ರಿಪ. ಮುಂಜಾನೆ ಕೊಟ್ಟಿಗೆ ಕಸ ಬಳಿಯುವ ಮುಂದ ಇವನ್ನ ಶಗಣಿ ಜೋಡಿ ಬಳದು ಎಲ್ಲಾ ಕೂಡಿಸಿ ತಿಪ್ಪಿಗೆ ಹಾಕಬೇಕು. ಇಷ್ಟಾಗಿನೂ ಮೂತ್ರ ಗುಂಡಿಯೊಳಗೆ ಬಿದ್ದಿದ್ರ ಅದನ್ನ ತಿಪ್ಪಿಯೊಳಗೆ ಮೊದಲು ಹಾಕಿ ಅದರ ಮ್ಯಾಲ ಗೊಬ್ಬರ ಸುರಬೇಕು. ಅಗದಿ ಬರೋಬ್ಬರಿ ತಿಳಿತು ಬಿಡ್ರಿ. ಮೂತ್ರದಾಗ ಏನೈತಿ ಅಂತ ಅದರ ಬಗ್ಗೆ ತಲೆ ಕೆಡಿಸಿಕೊಂಡ ಇದ್ದಿಲ್ಲ. ನೀವು ಹೇಳದ ಮ್ಯಾಲೆ ಈಗ ದಿವಸ ಸೀದಾ ತಿಪ್ಪಿಗಿನ ಹಾಕ್ತ ನೋಡ್ರಿ. ಯಪ್ಪ, ಕುಳ್ಳು ಹಚ್ಚೋದು ಮನಿ ಸಾರಿಸೋದು ಅಂತ ಏನಂದಲ್ಲ, ಅದೇನಂತ ಒಂದಿಟ್ಟು ಬಿಡಿಸಿ ಹೇಳ್ತಿರಣ್ಣ? ಅಡಿಗೆ ಮಾಡುವುದಕ್ಕ ಹಾಲು ಕಾಸಾಕ ಕುಳ್ಳು ಬೇಕಂತ ಚಲೋ ಶಗಣಿ ತಗೊಂಡು ಕುಳ್ಳು ಹಚ್ತೀವಿ. ಶಗಣಿ ಹಿಂಗ್ ಸುಟ್ಟು ಹೋದ್ರ ಬಹಳ ನುಕ್ಸಾನ್ ಆಗ್ತೈತಿ. ಕುಳ್ಳು ಬಿಟ್ಟು ಬೇರೆ ಊರು ಉಪಯೋಗ ಮಾಡಬಹುದಲ್ಲ. ಅಲ್ಲದೆ ಅಂಗಳ ಸಾರಸೋದಕ್ಕೆ ಶಗಣಿ ಉಪಯೋಗಿಸೋದನ್ನ ಕಡಿಮೆ ಮಾಡಿದ್ರ ಸಾಕಷ್ಟು ಗೊಬ್ಬರ ಹೊಲಕ್ಕೆ ಹಾಕಕ್ ಆಗ್ತೈತಿ. ಹೌದ್ ನೋಡು, ಈಗೇನ್ ಬಿಡು, ಉರ್ಸೋದಕ್ಕ ಕಟ್ಟಿಗೆ ಮತ್ತೆ ದಾರೆ ಎಲ್ಲ ಸಿಕ್ಕೇ ಸಿಕ್ತಾವಲ್ಲ, ಕುಳ್ಳು ಹಚ್ಚೋದನ್ನ ಬಿಟ್ಟಾತು. ಶಗಣಿಲಿ ಅಂಗಳ ಸಾರಸೋದನ್ನ ನಮ್ ಮನ್ಯಾಗ ಮೊದಲು ಬಿಟ್ಟು ಬಿಡ್ತೀವಿ. ನಿನ್ನಂತ ಹಿರಿಯರು ಹಿಂಗ್ ಮುಂದ್ ನಿಂತು ಮಾಡಿದ್ರ ಎಲ್ಲ ಯಾಕೆ ಬರೋಬರಿ ಆಗುದಿಲ್ಲ ಹೇಳು. ಅಣ್ಣಾರ, ನಮ್ ಮಂದಿ ತಿಪ್ಪ್ಯಾಗ ಗೊಬ್ಬರ ಹೆಂಗ್ ಹಾಕಾರು, ಖರೆ ಅಂದ್ರೆ ಹೆಂಗ್ ಹಾಕಬೇಕು ಅನ್ನೋದು ಹೇಳ್ರಿ. ಹೇಳ್ತೀನಿ ಮಲ್ಲಮ್ಮ, ನನ್ನ ಅನುಭವದಿಂದ ಹೇಳ್ತೀನಿ. ಈಗಂತೂ ತಿಪ್ಪಿ ಗುಂಡಿ ತೋಡಿ ಗೊಬ್ಬರ ಹಾಕೋರು ಬಹಳ ಕಡಿಮೆ. ಬಹಳ ಕಡಿಮೆ ಯಾಕ್ರಿ? ಇಲ್ಲ ಇಲ್ಲ ಅಂದ್ರೂ ಆದೀತು. ಬರೋಬ್ಬರಿ ರೋಡ್ ಮಗ್ಗಲದಾಗೇನು ರೋಡ್ ರಿಪೇರಿ ಮಾಡೋ ಮುಂದೆ ತೆಗ್ಗ ತೆಗೆದಿರ್ತಾರಲ್ಲ, ಅದ್ರಾಗ ಓಟೂರು ಗೊಬ್ಬರ ಹಾಕ್ತಿವಿ. ತಿಪ್ಪಿ ನಡಕ ನಾಲ್ಕು ಕಲ್ಲಿಟ್ಟು ಇದು ಮಲ್ಲಕ್ಕಂದು ಅದು ಕಲ್ಲಣ್ಣಂದು ಅಂತ ಹೇಳಿ ಬೇರೆ ಬೇರೆ ಮಾಡ್ತೀವಿ. ಹೌದು, ಬರೋಬ್ಬರಿ ಇನ್ನೇನಾರ ತಪ್ಪಿ ಒಬ್ಬಿಬ್ರು ತೆಗ್ಗ ತೆಗೆದಿದ್ರು ಅಂತಂದ್ರ ದರಾವರಸ ತಿಪ್ಪಿ ತೆಗ್ಗ ಮಾಡಿದ್ದ ಮಾಡಿದ್ದು ದಂಡಿ ಕಡದಿದ್ದೇ ಕಡದಿದ್ದು. ಹಗ್ಗದೆ ಬರಬ್ಬರ್ ಹೇಳಕತ್ತಿರಪ್ಪ. ಯಾಕಂದ್ರ ತಿಪ್ಪಿ ದೊಡ್ಡದ್ ಮಾಡಬೇಕಲ್ಲ, ಹಿಂಗಾಗಿ ಎಲ್ಲಾರ ತಿಪ್ಪಿ ಏಕಲಾಕ್. ಮೊನ್ನೆ ಊರು ಮುಂದಿನ ಸಂಗಮಕ್ಕ ಸಿಕ್ಕಿದ್ಲು, ನಾ ಕೇಳಿದೆ, ಅಲ್ಲ ನಿನ್ನ ತಿಪ್ಪಿ ಇರ್ಲಾಕಾಗಿ ಯಾಕ ರೋಡ್ ಉಂಟ ಗೊಬ್ಬರ ಹಾಕ್ತಿ ಅಂತ ಹೇಳಿ. ಆಕಿ ಏನ್ ಹೇಳಿದ್ಲು ಅಂತಂದ್ರ, ತಮ್ಮ ವರ್ಷ ವರ್ಷ ಅದನ್ನ ಕಡೆಯವ್ರ ಯಾರು, ತೆಗ್ ತೆಗೆಯವ್ರ ಯಾರು, ಆಳಿಗೆ ರೊಕ್ಕ ಕೊಡವ್ರ ಯಾರು, ಹೆಂಗಾದ್ರೂ ರಸ್ತಾದ ಮಗ್ಲ ಸರ್ಕಾರದವರು ತೆಗ್ಗ ತೆಗೆದಿರ್ತಾರ, ಅಲ್ಲಿ ಹಾಕಿದ್ರೆ ಎಲ್ಲರಿಗೂ ಸರಳನ ಅಲ್ಲೇನ. ಮತ್ತ ರೋಡ್ ಗುಂಟ ಹರಿದು ಬರುವ ನೀರು ತಿಪ್ಪಾಗಿಳಿದು ಗೊಬ್ಬರ ಜಲ್ದಿ ಕೊಳಿತೈತಿ. ಹೌದಾ ಇಲ್ಲ ಅಂತಂದ್ಲು. ಅದಕ್ಕ ನಾ ಅದ್ ಹಂಗಲ್ಲವ, ಹಂಗ ಮಾಡಬಾರದು ಅಂದೆ. ಮತ್ತ ಏನ್ ಮಾಡ್ಬೇಕಂತಿಪ್ಪ? ಮಲ್ಲಮ್ಮ, ಮೊನ್ನೆ ನಾ ಹೇಳಿದ್ನಲ್ಲ ಇದ್ರ ಬಗ್ಗೆ, ಅದನ್ನ ನೀನ ಹೇಳಿಬಿಡು. ಕೇಳ್ರಲೆ, ಒಂದೆರಡು ಆಳ್ ಉಳಿಸು ನೆವದಾಗ ಬಂಗಾರದಂತ ಗೊಬ್ಬರ ನಾವು ಹಾಳ್ ಮಾಡ್ಕೋತೀವಿ. ತಿಪ್ಪ್ಯಾಗ ನೀರ್ ಬಿಟ್ರ ಅದು ಜಲ್ದಿ ಕೊಳಿತೈತಿ ಅನ್ನೋದು ಬಹಳ ದೊಡ್ಡ ತಪ್ಪು ಕಲ್ಪನಾ ಅದ. ಹೌದಲ್ಲ, ಹಂಗಾಗುದಿಲ್ಲ. ತಿಪ್ಪ್ಯಾಗ ಸೂಕ್ಷ್ಮ ಜೀವಾಣುಗಳು ಇರ್ತಾವ, ಗೊಬ್ಬರ ಕೊಳಕ ಇವು ಬೇಕು. ತಿಪ್ಪ್ಯಾಗ ನೀರ್ ನಿಂತ್ರ ಅವು ಉಸಿರಾಡಿಸೋದ್ ಹೆಂಗ, ಕೆಲಸ ಮಾಡೋದ್ ಹೆಂಗ ವಿಚಾರ ಮಾಡ್ರಿ. ಬರೋಬ್ರಪ್ಪ. ಮತ್ತ ನೀರ್ ನಿಂತು ಅಂದ್ರ ತಿಪ್ಪ್ಯಾಗ ಏನ್ ಪೋಷಕಾಂಶಗಳು ಇರ್ತಾವಲ್ಲ, ಅವೆಲ್ಲ ಭೂಮ್ಯಾಗ ಇಂಗಿ ಹಾಳಾಗಿ ಹೋಗ್ತಾವ. ಅಷ್ಟ ಅಲ್ಲ, ನೀರಿನ ಜೋಡಿ ಹರಿದು ಹೋಗ್ತಾವ. ನಮ್ಮ ಶಿವಣ್ಣವರು ಇಂತ ತಿಪ್ಪಿಗಳ ಬಗ್ಗೆ ಬಿದ್ದು ಬಿದ್ದು ನಗುವಂತ ಕಥಿನ ಹೇಳ್ತಾರೆ. ಶಿವಣ್ಣವ್ರ, ನೀವು ಆ ಹರಡು ತಿಪ್ಪಿ ಕಥೆ ಹೇಳ್ರಲ್ಲ, ಹಂಗಾದ್ರ ಹೇಳ್ಬಿಡ್ರಿ ಅಣ್ಣವ್ರ, ಕೇಳೇ ಬಿಡೋಣ. ಹೇಳ್ತೀನಿ ಹೇಳ್ತೀನಿ. ನನ್ನ ಪ್ರಕಾರ ನಾವು ದಿನ ನೋಡು ತಿಪ್ಪಿ ಒಳಗ ನಾಲ್ಕು ವಿಧಗಳಾದವು. ಹೌದ್ರಿ, ಅವು ಯಾವು ಅನ್ನೋದನ್ನ ಕೇಳ್ರಿ. ಒಂದು ಹರಡು ತಿಪ್ಪಿ, ಎರಡು ತೇಲ್ಯಾಡು ತಿಪ್ಪಿ, ಮೂರು ನಡೆದಾಡು ತಿಪ್ಪಿ, ನಾಲ್ಕು ಮಲಗು ತಿಪ್ಪಿ. ಇದು ನಾನು ಹೊಸ ಟೈಪಿನ ತಿಪ್ಪಿ ಕೇಳಿದ್ರಪ್ಪ, ಬಹಳ ಮಜಾ ಹೆಸರಿಟ್ರೆ. ಮತ್ತೆ ಒಂದ್ ಸ್ವಲ್ಪ ಬಿಡಿಸಿ ಹೇಳಿದ್ರೆ ಚಲೋ ಆಗ್ತೈತೆ ನೋಡ್ರಿ. ಹಾ ಕೇಳ್ರಿ, ಮೊದಲಿಗೆ ಹರಡು ತಿಪ್ಪಿ ಬಗ್ಗೆ ಹೇಳ್ತೀನಿ. ನಾ ಮೊದ್ಲು ಹೇಳಿದಂಗ ರೋಡ್ ಮ್ಯಾಲ ನಿಂತ ಎತ್ತ ಬೇಕಾದತ್ತ ತಿಪ್ಪ್ಯಾಗ ಗೊಬ್ಬರ ಚೆಲ್ಲಿ ಹೋಕ್ಯವ್. ಮುಂಜಾನೆ ಬಲಿಯಾವ ಸರ್, ತಿಪ್ಪ್ಯಾಗ ಗೊಬ್ಬರ ಬಿದ್ದಿಂದ ನಾ ಚಾ ಬಸಿಗೆ ಬರುದು. ಹೌದ್ರಿ, ಮತ್ತ ಹಿಂಗ ಧಬಕ್ಕನ ಚೆಲ್ಲಿ ಮನಿಗೆ ಬಂದ ಮ್ಯಾಲ ನೋಡ್ರಿ, ರೋಡ್ ಅಂದ ಮ್ಯಾಲ ಬಸ್ಸು ಲಾರಿ ಗಾಡಿ ಓಡಾಡುನ. ಹೌದ್ರಿ, ಇವು ಅಲ್ಲದೆ ಸಂಜೆ ಮುಂದ ಸುಂಟರ್ ಗಾಳಿ ಬಿಡ್ತು ಅಂತಂದ್ರ ಗಾಡಿಗಳು ಮತ್ತೆ ಗಾಳಿಗೆ ಮಲ್ಲಕ್ಕ ಕಲ್ಲಣ್ಣ ಬಸಮ್ಮ ಎಲ್ಲಾರು ತಿಪ್ಪ್ಯಾನ ಗೊಬ್ಬರ ಮುಗಿಲಿ ಮುಟ್ಟು ಹಂಗ ಹಾರಿ ಹೋಗುತ್ತ. ಮತ್ತ ಇದಕ್ಕ ಏನ್ ಮಾಡ್ಬೇಕಂತ್ರಿ? 15-20 ದಿವಸಕ್ಕೊಮ್ಮೆ ತೆಳ್ಳಗೆ ಒಂದು ಪದರ ಮಣ್ಣು ಹಾಕಿದ್ರ, ದನದ ಮೂತ್ರ ಸರಿಯಾಗಿ ಹಾಕಿದ್ರ ಹಿಂಗ ಹಾರಿ ಹೋಗುದಿಲ್ಲ ಏನ್ರಿಪ. ಮಜಾ ಆಯ್ತು ಬಿಡ್ರಪ್ಪ ಈ ಹಾರೋಡೋ ತಿಪ್ಪಿ. ಅಲ್ಲ ಮತ್ತೆ ತೇಲಾಡೋ ತಿಪ್ಪಿ ಹೆಂಗಿರ್ತದ್ರಿ? ನಮ್ಮ ಸಂಗಮ್ ಹೇಳುವ ಹಂಗ ರೋಡಿನ ಮ್ಯಾಲ ಹರಿಯೋ ನೀರು ತಿಪ್ಪಿ ಒಳಗ ನುಗ್ಗುತ್ತದ. ಮಳಿ ಹೆಚ್ಚಾತಂದ್ರ ಇಡೀ ಊರಿನ ನೀರು ಬಂದು ತಿಪ್ಪ್ಯಾಗ ನಿಂದಿರ್ತಾವು. ನೀರ್ ನಿಂತ್ರೇನಾತು, ತಿಪ್ಪಿ ಇರುತ್ತಲ್ಲ. ಹೌದ್ರಿ, ಅವಾಗ ನನ್ನ ತಿಪ್ಪಿ ಯಾವುದು ನಿನ್ನ ತಿಪ್ಪಿ ಯಾವುದು ಅನ್ನೋ ಲೆಕ್ಕ ಯಾರಿಗೂ ಇರುದನ ಇಲ್ಲ. ಅಜಮಾಶಿನ ಮ್ಯಾಲ ಶಗಣಿ ಚೆಲಿ ಬರುದನ, ನೀರ್ ಅದ್ಯಾಕ ಕೇಳಿತ್ತು. ಹರ್ಕೊಂಡ ಹಳ್ಳ ಶಿರು ಮುಂದೆ ಶಗಣಿ ಗೊಬ್ಬರ ಎಲ್ಲ ಕೂಡೆ ಒಯ್ಯುವಂತ ಖರೆದ. ತೇಲಾಡಿ ಹೋಗ್ತಾರ ತೇಲಾಡು ತಿಪ್ಪಿ ಬಾಗಾಡಿ ಎಂದೆಂದು ನೀ ಗೊಬ್ಬರ ಮತ್ತೆ ಹಿಂಗ ಹಾಳಾಗ್ತದಲ್ಲ, ಇದೆಲ್ಲ ನಿಂದ್ರಿಸೋದ್ ಹೆಂಗ ಅಂತ ನೋಡಪ್ಪ. ತಿಪ್ಪಿ ಸಲುವಾಗಿ 5 ಫೂಟ್ ಅಗಲ, 2-3 ಫೂಟ್ ಗುಮ್ಮ, ಉದ್ದ ನಿಮಗೆ ಜಾಗ ಇರುವಷ್ಟು ಬಿಟ್ಟದ್ದು, ಇಷ್ಟು ತ್ಯಾಗ ಮಾಡಬೇಕು. ಹರಿ ನೀರ ತಿಪ್ಪಾಗಿ ಬಿಡಬಾರದು, 2-2 ತಿಪ್ಪಿ ನಡಬರ್ಕ ಸರಿಯಾಗಿ ಒಡ್ ಹಾಕಬೇಕು, ಅಂದ್ರ ಶಗಣಿ ಗೊಬ್ಬರ ಹಾಳಾಗುದಿಲ್ಲ. ಶಿವಣ್ಣ ಬಹಳ ಚಂದ ಹೇಳಕತ್ತಿಯಪ್ಪ, ಇನ್ನ ನಡೆದಾಡೋ ತಿಪ್ಪಿ ಬಗ್ಗೆ ಒಂದಿಷ್ಟು ಹೇಳಬಿಡಲ್ಲ. ಅಲ್ಲ, ನಾವು ಹೊಲಕ್ಕೆ ಗೊಬ್ಬರ ಹಾಕಬೇಕಲ್ಲ, ನಿನಗ ನಮ್ಮ ಬಸಣ್ಣನ ಕತಿ ಹೇಳ್ತೀನಿ. ಬಸಣ್ಣ ಗಾಡಿ ಸಿಂಗಾರ ಮಾಡಿರ್ತಾನ, ಅವನವ ಮುದಕ್ ಹೇಳ್ತಾಳ, ಗೊಬ್ಬರ ಹೇರುವಾಗ ಬಂಡಿಗೆ ಹೊಸ ತಟ್ಟಿ ಕಟ್ಟಿಗಿಟ್ಟಿ ಹಿಂದ ಮುಂದ ಹಳಿ ಹರಕ ಚೀಲ ಕಟ್ಟು, ಈ ಶಗಣಿ ಗೊಬ್ಬರಕ್ಕೆ ಯಾಕೆ ಚಲೋ ಚೀಲ ಹಾಳು ಮಾಡ್ತಿ ಅಂತ. ಹರಕ ಚೀಲ ಮುರುಕ ತಟ್ಟಿ ಕಟ್ಟಿ ಅದರ ಗೊಬ್ಬರ ಹಾಕಿ ಹೊಲಕ್ ಹೊಂಡತಾನ. ಏನ್ ಹೇಳಿ ಆ ಕತಿ, ಹಾದಿ ತುಂಬಾ ಏರ ಇಳುವ, ತೆಗ್ಗ ಏರಿ ಇಳಿಯರಾಗ ಹರಕ ಚೀಲದಾಗಿಂದ ಗೊಬ್ಬರ ಕೆಳಗೆ ಚಲುತ್ತದ. ಹಿಂಗ ಬಸಣ್ಣ ಹೊಲ ಮುಟ್ಟುದ್ರಾಗ ಅರ್ಧಕ್ಕರ್ಧ ಗೊಬ್ಬರ ಮನಿ ಹೊಲದ ಹಾದಿ ನಡುವ ಚಲಿ ಹೋಗ್ತು. ಕತಿ ಭಾರಿ ಮಜಾ ಐತ್ರಪ್ಪ. ಮತ್ತ ಮಲಗೋ ತಿಪ್ಪಿ ಕತ್ತಿನೂ ಹಿಂಗೆ ಇರ್ಬೇಕಲ್ರಿ. ಗೊಬ್ಬರ ಹಾಳಾಗಬಾರ್ದು ಅಂದ್ರ ಚಲೋ ಚೀಲ ಕಟ್ಟಿ ಅದ್ರೊಳಗೆ ತುಂಬಿಕೊಂಡು ಹೋಗ್ಬೇಕು. ಹೌದಲ್ರಿ? ಹೌದು. ಇನ್ ಮೇಲೆ ನಾವೆಲ್ಲ ಹಂಗೆ ಮಾಡ್ತೀವಿ. ಮಾಡ್ಬೇಕು. ಮತ್ತ ಶಿವಣ್ಣರ, ಆ ಮಲಗೋ ತಿಪ್ಪಿ ಕತ್ತಿ ಒಂದಿಷ್ಟು ಹೇಳ್ಬಿಡ್ರಪ್ಪ, ಹೇಳ್ಬೇಕಂತ ಬಹಳ ಹುರುಪಾಗ್ಬಿಡುತ್ತೆ ನನಗೀಗ. ಅಲ್ಲ, ನೀವೆಲ್ಲ ತಿಳ್ಕೋಬೇಕು ಅಂತನ ಈ ಎಲ್ಲಾ ಕತಿ ಹೇಳಕತ್ತೀನಿ, ಅಡ್ಡಿ ಇಲ್ಲ, ಅದನ್ನೊಂದು ಹೇಳಿಬಿಡ್ತೀನಿ ಕೇಳ್ರಿ. ಬಸಣ್ಣ ಹೊಲಕ್ಕ ಗೊಬ್ಬರ ಒಯ್ದು ಅಲ್ಲಲ್ಲಿ ಸಣ್ಣ ಗುಂಪಿ ಹಾಕ್ತಾನ. ಯಾಕಂದ್ರ ಒಂದ ಕಡೆ ಹಾಕಿದ್ರ ಅದನ್ನ ಹರಗು ಮುಂದೆ ತುಂಬಿ ತುಂಬಿ ಒಯ್ಯಾಕ ತ್ರಾಸ ಆಗ್ತದ ಅಂತ ಹೇಳಿ ಹಿಂಗ ಮಾಡ್ತಾನ. ಮತ್ತ ಗುಂಪಿ ಹಾಕದ ಮ್ಯಾಲ ನಾಳೆ ಹರಗದ್ರಾಯ್ತು ಬಿಡು ಅಂತ ಹೇಳಿ ಮನೆಗೆ ಬರ್ತಾನ. ಹೌದಲ್ರಿ? ಮರದಿನ ಸೋಮವಾರ ಮುದಿಕ್ ಎಂತತಿ, ಎತ್ತು ಕೊಳ್ಳ ಕಟ್ಟಂಗಿಲ್ಲ ಅಂತ ಹೇಳಿ, ಮಂಗಳವಾರ ಏನು ಕೆಲಸ ಮಾಡಂಗಿಲ್ಲ. ಹೌದ್ರಿ? ಗುರುವಾರ ಅಚ್ಚಿ ಮನುಷ್ಯ ಅಂತಕ್ಕಂದು ಲಗ್ನ. ಒಂದ್ ದಿವಸ ಮೊದ್ಲೇ ಓಡಾಡಕ್ ಬಾ ಅಂದಾರ, ಲಗ್ನ ಮುಗಿಸಿ ಬರಬೇಕಂದ್ರೆ ಶುಕ್ರವಾರ ಹೋಗ್ತೈತಿ. ಶನಿವಾರ ಇಲ್ಲ ಆಯ್ತಾರ ಗೊಬ್ಬರ ಚಲ್ಲುದು ಅಂತ ಹೇಳಿ ಇಟ್ಟುಕೊಂಡ್ರಾತು ಅಂತ ಹೇಳಿ ವಿಚಾರಕ್ ಬರ್ತಾನ ಬಸಣ್ಣ. ಗೊಬ್ಬರದ ಗತಿ ಏನು? ಹೌದ್ರಿ? ಮತ್ತ ನಮ್ಮಲ್ಲಿ ಇರು ರಣ ರಣ ಬಿಸಿಲಿಗೆ ಇದ್ದು ಬಿದ್ದು ಗೊಬ್ಬರದಾಗಿನ ಪೋಷಕಾಂಶ ಎಲ್ಲ ಹಾಳಾಗಿ ಹೊಕ್ಕವ್. ಆಹಾ, ಗೊಬ್ಬರ ಹೊಲದಾಗ ಒಂದು ವಾರ ಮಕ್ಕೋತೈತಿ, ಒಂದು ತಿಂಗಳು ಮಕ್ಕೋತೈತಿ, ಯಾರಿಗ ಗೊತ್ತು? ಗಾಳಿಗೆ ಹಾಳಾಗಿ ಹೋಗ್ತಾಗ ಎದಗ ಅಂತಾರ ನನಗೂ ತಿಪ್ಪಿ ಮಾಡ್ತಾರೆ ಎಂದೆಂದು ಮಿಡಿಂದ ಕತ್ತಿ ಹಾಗ ಹಾಳಾಗುತ್ತಾರ ಸಗಣಿ ಗೊಬ್ಬರ ಗೊತ್ತೇನು ರೈ ಕಂಡ ನಿನಗ ಬಂದು ಚೂರ ಹಾಗ ಹಾಳಾಗುತ್ತಾರ ಸಗಣಿ ಗೊಬ್ಬರ ಗೊತ್ತೇನು ರೈ ಕಂಡ ನಿನಗ ಬಂದು ಚೂರ. ಅಲ್ರಿ ಶಿವಣ್ಣ, ಮದ್ವಿ ಮುಂಜಿ ಬಂದು ಅಂತಂದ್ರ ಅದನ್ನ ಹೆಂಗ ತಪ್ಪಿಸ್ಲಿಕ್ಕೆ ಆಗ್ತದೆ ಹೇಳ್ರಿ? ಅದು ಖರೇನ. ಆದ್ರ ಒಂದ್ ಕೆಲಸ ಮಾಡಬೇಕು. ಏನ್ರಿ? ಗೊಬ್ಬರವನ್ನ ದೊಡ್ಡ ಗುಂಪಿ ಮಾಡಿ ಹಾಕಿ ಅದರ ಮ್ಯಾಲ ಮಣ್ಣಿಂದ ಚಲೋ ಹೊತ್ತಾಗ ಮುಚ್ಚಬೇಕು. ಅನುಕೂಲ ಆದಾಗ ಹರಡದ್ರಾತು. ಏ, ಇದು ಅಗದಿ ಬರೋಬ್ಬರಿ ಹೇಳಿದ್ರಿ. ಹೌದಿಲ್ಲ, ನಾ ಹಿಂಗ ಮಾಡ್ತೀನಿ. ಶಿವಣ್ಣವ್ರ, ಈ ಎಲ್ಲಾ ವಿಚಾರ ನಮ್ಗ ಗೊತ್ತಿದ್ದಿಲ್ಲ ನೋಡ್ರಿ. ಇನ್ ಮ್ಯಾಲ ನಾನು ಸಗಣಿ ಗೊಬ್ಬರ ಹೇರೋದು ಹಿಡ್ಕೊಂಡು ಹೊಲದಾಗ ಹರಡಿ ಗಳೆಯ ಹೊಡೆಯೋದನ್ನ 2-2 ದಿವಸದಾಗ ಮುಗಿಸಿಬಿಡ್ತೇನೆ ನೋಡ್ರಿ. ಅಡ್ಡಿಲ್ಲ, ಅಡ್ಡಿಲ್ಲ. ನಾವು ಗೊಬ್ಬರ ಹೆಂಗ್ ಸಂಗ್ರಹ ಮಾಡಬೇಕು, ಹೆಂಗ್ ಸಾಗಿಸಬೇಕು, ಹೆಂಗ್ ಹರಡಬೇಕು, ನುಕ್ಸಾನ್ ಹೆಂಗ್ ತಪ್ಪಿಸಬಹುದು ಅಂತ ಬಹಳ ಚಂದ ತಿಳಿಸಿ ಹೇಳಿದ್ರಿ ನೋಡ್ರಿ. ಇನ್ನ ನಮ್ಮ ಶೇಖರ್ ಸಾಹೇಬ್ರು ಕೊಟ್ಟಿಗೆ ಗೊಬ್ಬರದ ಉಪಯೋಗ ಅಂದ್ರ ಅದ್ರ ಲಾಭದ ಬಗ್ಗೆ ಹೇಳ್ತಾರ ಕೇಳ್ರಿ. ರೈತ ಬಾಂಧವರ, ಸಗಣಿ ಗೊಬ್ಬರ ಅಂದ್ರ ನಿಜವಾಗು ಬಂಗಾರ ಇದ್ದಂಗ. ಅದನ್ನ ನಮ್ಮ ಹೊಲಕ್ಕೆ ಹಾಕಿದ್ರ ಬಹಳಷ್ಟು ಲಾಭಗಳದಾವ. ಅವನ್ನ ಹೇಳ್ಬೇಕಂತಂದ್ರ 1-2 ನಮ್ಮ ಮಣ್ಣಿನ ಆರೋಗ್ಯ ಸುಧಾರಿಸ್ತೈತಿ, ಅಂದ್ರ ಅದರ ಫಲವತ್ತತೆ ಹೆಚ್ಚಾಗ್ತೈತಿ, ನೆಲ ಬಹಳಷ್ಟು ದಿನ ಹಸಿ ಹಿಡ್ಕೋತೈತಿ, ಅಂದ್ರ 1-4 ದಿನ ಮಳೆ ತಡ ಆದ್ರೂ ಬೆಳೆಗಳು ಬದುಕೊಂತಾವ. ನಮ್ಮ ನೆಲದ ಆರೋಗ್ಯದಂಗ ಬೆಳೆ ಆರೋಗ್ಯ ಸಹಿತ ಸುಧಾರಿಸ್ತದ. ಬೆಳೆಗೆ ರೋಗಗಳನ್ನ ಹುಳುಗಳನ್ನ ಎದುರಿಸುವಂತ ಶಕ್ತಿ ಬರ್ತೈತಿ, ಇಳುವರಿ ಗುಣಮಟ್ಟ ಅದ್ರ ಸ್ವಾದ ಹೆಚ್ಚತೈತಿ, ಅಂದ್ರ ನಾವು ಸೇವಿಸುವಂತ ಆಹಾರ ಪುಷ್ಟಿಕರ ಆಗ್ತೈತಿ. ನೀವು ಒಂದು ವಿಚಾರ ತಿಳ್ಕೋಬೇಕು, ಸರ್ಕಾರಿ ಗೊಬ್ಬರ ಹೊಲಕ್ಕೆ ಹಾಕಿದ್ರ ಎಲ್ಲಾ ಪೋಷಕಾಂಶಗಳು ಮಣ್ಣಿಗೆ ಸಿಗಂಗಿಲ್ಲ. ಆದ್ರ ಅದೇ ಸಗಣಿ ಗೊಬ್ಬರ ಹೊಲಕ್ಕೆ ಹಾಕಿದ್ರ ಬೆಳೆಗಳಿಗೆ ಬೇಕಾಗೋ ಎಲ್ಲಾ ಮುಖ್ಯ ಮತ್ತ ಸೂಕ್ಷ್ಮ ಪೋಷಕಾಂಶಗಳು ಸಿಗ್ತಾವ. ಮಣ್ಣಿನೊಳಗೆ ನಮ್ಮ ರೈತರಿಗೆ ಉಪಯುಕ್ತ ಆಗಿರುವಂತ ಸೂಕ್ಷ್ಮ ಜೀವಿಗಳು ಇರ್ತಾವಲ್ಲ, ಈ ಗೊಬ್ಬರದಿಂದ ಅವುಗಳ ಚಟುವಟಿಕೆ ಹೆಚ್ಚಾಗ. ಹೀಗಾಗಿ ಈ ಸಗಣಿ ಗೊಬ್ಬರ ರೈತ ಮಣ್ಣು ಮತ್ತ ನಮ್ಮ ಬೇಸಾಯ ಇವತ್ತರ ನಡುವೆ ಒಂದು ಮಧುರ ಬಾಂಧವ್ಯವನ್ನ ಬೆಸಿತದ. ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಒಂದು ಉತ್ತಮವಾದ ಆರೋಗ್ಯಯುತವಾದ ಪರಿಸರವನ್ನು ಕೊಡೋದಕ್ಕ ನಮ್ಗ ಶಕ್ತಿ ಕೊಡ್ತ. ಒಂದು ಉದಾಹರಣೆ ಹೇಳಬೇಕಂತಂದ್ರ, ತಾಯಿ ಎದೆ ಹಾಲು ಕುಡಿದ ಮಕ್ಕಳು ಇರ್ತಾವ ನೋಡ್ರಿ, ಅವಕ ರೋಗ ತಡ್ಕೊಳ್ಳೋದಕ್ಕ ಬಹಳ ಶಕ್ತಿ ಇರ್ತದ. ಅದ ಡಬ್ಬ ಹಾಲು ಕುಡಿದಿರೋ ಮಕ್ಕಳು ಇರ್ತಾವ ನೋಡ್ರಿ, ಅವಕ ಏನ ಸ್ವಲ್ಪ ಆದ್ರೂ ದವಾಖಾನೆ ಕರ್ಕೊಂಡು ಹೋಗ್ಬೇಕಾಗ್ತದೆ. ರೋಗ ತಡ್ಕೊಳ್ಳೋ ಶಕ್ತಿ ಅವ್ರ ಬಳಿ ಇರಂಗಿಲ್ಲ. ಹಂಗನ ನಾವು ಸರ್ಕಾರಿ ಗೊಬ್ಬರ ಕೊಟ್ಟಿರ್ತೀವಲ್ಲ, ಆ ಬೆಳೆಯನ್ನು ನೋಡಕ್ಕ ಬಹಳ ಚಲೋ ಇರ್ತಾವ. ಆದ್ರ ರೋಗ ಹುಳ ತಡ್ಕೊಳ್ಳೋ ಶಕ್ತಿ ಎಲ್ಲಿರ್ತ ಹೇಳ್ರಿ? ಹಂಗ ನಾವು ಸಗಣಿ ಗೊಬ್ಬರ ಕೊಟ್ಟಿರ್ತೀವಲ್ಲ, ಆ ಹೊಲದಾಗ ಬೆಳೆದಿರೋ ಬೆಳೆಗಳಿಗೆ ರೋಗ ಹುಳ ತಡ್ಕೊಳ್ಳೋ ಶಕ್ತಿ ಬಹಳ ಪಸಂದ ಆಗಿರ್ತದ. ಆದ್ರಿಂದ ನಿಮ್ಮಲ್ಲಿ ನನ್ನ ಕಳಕಳಿ ವಿನಂತಿ ಅಂತಂದ್ರ, ಆದಷ್ಟು ಹೆಚ್ಚಿಗೆ ಒಳ್ಳೆ ಹದವಾಗಿ ಕಳೆದಂತ ಕೊಟ್ಟಿಗೆ ಗೊಬ್ಬರವನ್ನು ಉಪಯೋಗ ಮಾಡ್ರಿ ಮತ್ತ ಮಾಡ್ತೀರಿ ಅಂತ ಹೇಳಿ ನಾ ತಿಳ್ಕೊಂಡಿವೆ ಮತ್ತ ನನಗ ನಂಬಿಕೆನೂ ಅದ. ಇವತ್ತ ಶಿವಣ್ಣ ಅವರು ಶೇಖರಪ್ಪನವರು ನಮಗ ಕೊಟ್ಟಿಗೆ ಅಂದ್ರ ಸಗಣಿ ಗೊಬ್ಬರದ ಮಹತ್ವ ಮನ ಮುಟ್ಟು ಹಂಗ ತಿಳಿಸ್ಕೊಟ್ಟಾರೆ. ಇದುವರೆಗೆ ಕೊಟ್ಟಿಗೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಕುರಿತು ತಾಂತ್ರಿಕ ಮಾಹಿತಿಯ ರೂಪಕ ಕೇಳಿದಿರಿ. ಭಾಗವಹಿಸಿದವರು ಶೇಖ್ ಅಬ್ದುಲ್ಲಾ ಖಾಜಿ ಹಾಗೂ ಶೋಭಾ ಪಾಟೀಲ್. ಹಾಡುಗಳನ್ನು ಹಾಡಿದವರು ಮಾಲಾಶ್ರೀ ಕಣವಿ ಹಾಗೂ ಕುಮಾರ್ ಕಣವಿ. ಭಾಗವಹಿಸಿ ಸೋಮಶೇಖರ್ ಎಸ್ ರುಳಿ ಅವರೊಂದಿಗೆ ನಿರ್ಮಾಣ ಮಾಡಿದವರು ರಾಜೇಂದ್ರ ಆರ್ ಕುಲಕರ್ಣಿ. ಭಾಗವಹಿಸಿ ರಚಿಸಿ ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ರುಳಿ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ, ಬ್ಯಾಹಟಿಯ ಹನುಮಂತಗೌಡ ವೀರಣ್ಣಗೌಡ ಮೇಲಿನಮನೆ ಅವರಿಂದ ಜಗ್ಗಲಿಗೆ ವಾದನ.